ದಲ್ಲಿ ನೀರು ಶುದ್ದೀಕರಣ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಕೂಸಿನ ಮನೆ ಬಗ್ಗೆ ಯುನಿಸೆಫ್ ತಂಡದಿಂದ ಅಧ್ಯಯನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೋಬಹುದು, ಜೊತೆಗೆ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬಹುದು. ತಾವು ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ನಮ್ಮ ರೈತ ಬಾಂಧವರಿಗೆ ಒಂದು ಮುಖ್ಯವಾದ ವಿಚಾರವನ್ನು ತಿಳಿಸೋಣ. ಈಗ ಪಶುಪಾಲನಾ ಕ್ಷೇತ್ರದಲ್ಲಿರುವಂಥ ರೈತ ಬಾಂಧವರಿಗೆ ಒಂದು ಮುಖ್ಯವಾದ ವಿಷಯ ಇದು. ಜಾನುವಾರು ಗಣತಿ ಪ್ರಾರಂಭವಾಗಿದೆ, ಅಕ್ಟೋಬರ್ ತಿಂಗಳಿನಿಂದಲೇ ಪ್ರಾರಂಭವಾಗಿದೆ ದೇಶದಲ್ಲಿ, ನಮ್ಮ ಒಂದು ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ಮುಖ್ಯವಾಗಿ ಈ ಸಾರಿಯ ವಿಶೇಷ ಅಂದರೆ ಜಾನುವಾರು ಗಣತಿಯಲ್ಲಿ ವಿವಿಧ ರೀತಿಯ ಒಂದು ಸಾಕುಪ್ರಾಣಿಗಳು, ಜೊತೆಗೆ ಕೆಲವೊಂದು ಅನಾಥ ಪ್ರಾಣಿಗಳು, ಇನ್ನು ಬೀದಿನಲ್ಲಿ ಓಡಾಡಿಕೊಂಡಿರ್ತಾವಲ್ಲ ನಾಯಿ ಇಂಥ ಪ್ರಾಣಿಗಳನ್ನು ಕೂಡ ಈ ಸರಿ ಎಣಿಕೆ ಮಾಡಲಾಗುತ್ತಂತೆ. ಇನ್ನೊಂದು ವಿಶೇಷ ಅಂದರೆ ಪಶುಪಾಲಕರ ಗಣತಿಗೂ ಕೂಡ ಕೇಂದ್ರ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಈಗ ಮುಂದಾಗಿರೋದು ವಿಶೇಷ ಅಂತ ಹೇಳ್ಬೋದು. ಇಲ್ಲಿ ಏನು ಅಂತಂದರೆ, ಇದರಲ್ಲಿ ಪಶುಪಾಲಕರಲ್ಲಿ ಪುರುಷರೆಷ್ಟು ಮಹಿಳೆಯರೆಷ್ಟು, ಪಶುಪಾಲನೆಗೆ ಬೇಕಾದಂಥ ಮೂಲ ಅಗತ್ಯಗಳೇನು, ವರ್ಷದ ಯಾವ ಋತುವಿನಲ್ಲಿ ಈ ಪಶು ವಲಸೆ ನಡೆಯುತ್ತೆ, ಎಂತೆಂಥ ಪ್ರದೇಶದಲ್ಲಿ ಮೇವು ದೊರಕುತ್ತೆ, ಇವೆಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನಡೆಯುತ್ತೆ. ಯಾಕೆಂದರೆ ಅದು ಕೂಡ ಬಹಳ ಮುಖ್ಯ. ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತ ಮೇಲೆ, ಕೊಡಗು ಜಿಲ್ಲೆ ಒಂದೇ ಅಲ್ಲ ಮಲೆನಾಡು ಅಂತ ಹೇಳ್ಬೋದು, ಈ ಬಯಲುಸೀಮೆಯಿಂದ ಕೂಡ ಪಶುಗಳ ವಲಸೆ ಆಗುತ್ತೆ. ವಿಶೇಷವಾಗಿ ಕುರಿಗಳ ಮಂದೆಗಳನ್ನು ನಾವು ಅವ್ರ ತರೋದನ್ನ ನಾವು ನೋಡ್ಬೋದು. ಪಿರಿಯಾಪಟ್ಟಣ, ಕುಶಾಲನಗರ ಈ ಕಡೆ ಬಯಲುಸೀಮೆವರೆಗೂ ಅವರು ಬಂದೇ ಬರ್ತಾರೆ. ಯಾಕೆಂದರೆ ಎಲ್ಲೆಲ್ಲಿ ಹುಲ್ಲು ಜಾಸ್ತಿ ಇರುತ್ತೆ, ನಮ್ಮ ಕುರಿಗಳು ಮೇಯೋದಕ್ಕೆ ಎಲ್ಲಿ ಸೂಕ್ತವಾದಂಥ ಒಂದು ಬಯಲುಸೀಮೆ ಇರುತ್ತಲ್ಲ ಅಲ್ಲಿವರೆಗೂ ಅವರು ಬಂದೇ ಬರ್ತಾರೆ. ಈ ಎಲ್ಲ ವಿಚಾರಗಳು ಕೂಡ ಇಲ್ಲಿ ಈ ಗಣತಿಯಲ್ಲಿ ಪ್ರಸ್ತಾಪ ಆಗ್ತವೆ. ಸುಮಾರು 219 ರೀತಿಯ ಜಾನುವಾರುಗಳನ್ನು ಇಲ್ಲಿ ಎಣಿಕೆ ಮಾಡಲಾಗುತ್ತೆ. ಅದರಿಂದ ತಮ್ಮ ತಮ್ಮ ಗ್ರಾಮಗಳಿಗೆ ಮನೆ ಹತ್ತಿರ ಈ ಗಣತಿದಾರರು ಬಂದಾಗ ನಮ್ಮ ರೈತ ಬಾಂಧವರು ಸಂಪರ್ಕಿಸಬೇಕಾಗತ್ತೆ, ಅವ್ರನ್ನ ಸಹಕರಿಸಬೇಕಾಗತ್ತೆ. ಇದರಿಂದ ಒಂದು ಏನಂದರೆ, ಗಣತಿದು ಮುಖ್ಯವಾದ ಒಂದು ಅಂಶ ಅಂದರೆ ಮುಂದಿನ ಯೋಜನೆಗಳನ್ನು ರೂಪಿಸೋದಕ್ಕೆ ಇದು ಅಂಕಿಅಂಶಗಳು ಬಹಳ ಮುಖ್ಯವಾಗುತ್ತೆ. ಅಂದರೆ ಎಷ್ಟರ ಮಟ್ಟಿಗೆ ಪಶುಪಾಲನೆ ಆಗಿದೆ, ನಡೀತಾ ಇದೆ, ಸಂಖ್ಯೆ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ, ಇದೆಲ್ಲ ಕೂಡ ಒಂದು ಗೊತ್ತಾಗುವಂಥದ್ದು. ಆದ್ದರಿಂದ ನಮ್ಮ ರೈತ ಬಾಂಧವರು ನಿಖರವಾದ ಮಾಹಿತಿ ಕೊಡಬೇಕಾಗತ್ತೆ. ವಿಶೇಷವಾಗಿ ಈ ಗಣತಿ ಕಾರ್ಯದಲ್ಲಿ ಎಮ್ಮೆ, ಕೋಣ, ಎತ್ತು, ಒಂಟೆ, ಕುದುರೆ, ಕುರಿ, ಕೋಳಿ, ಮತ್ತು ಮೇಕೆಗಳು, ಕತ್ತೆ, ನಾಯಿ, ಮೊಲ, ಆನೆ, ಈ ಒಂದು ಕೆಲವರು ಮೊಲಗಳನ್ನು ಕೂಡ ಸಾಕ್ತಿರ್ತಾರೆ ಸಾಕುಪ್ರಾಣಿ. ಮತ್ತು ಈ ಆನೆಗಳು ಕೂಡ ಇಟ್ಕೊಂಡಿರ್ತಾರೆ ಅವರು, ವಿಶೇಷವಾಗಿ ದೇವಸ್ಥಾನಗಳು ಇಂಥ ಕಡೆ ಇರುತ್ತೆ ಈ ರೀತಿ. ಮತ್ತು ಯಮು ಅಂತಾರೆ, ಆಸ್ಟ್ರಿಚ್ಚು, ಇವೆಲ್ಲ ಬೇರೆ ಬೇರೆ ರೀತಿಯ ಒಂದು ಪಕ್ಷಿಗಳು, ಬಾತುಕೋಳಿ ಆಗ್ಬೋದು, ಹಂದಿಗಳು ಇಲ್ಲಿ, ಈ ರೀತಿ ಹಸುಗಳು, ಹೋರಿಗಳು ಇದೆಲ್ಲ ಇದ್ದೇ ಇದೆ. ಇವುಗಳನ್ನು ಅವರು ಅಲ್ಲಿ ಗಣತಿ ಮಾಡ್ತಾರೆ. ಆದ್ದರಿಂದ ಗಣತಿದಾರರು ಬಂದಾಗ ನಮ್ಮ ರೈತ ಬಾಂಧವರು ಸಹಕರಿಸ್ಬೇಕಾಗತ್ತೆ ಅಂತ ನಾವು ಹೇಳ್ಬೋದು. ಇನ್ನು ನಮ್ಮ ಬೆಳೆ ವಿಚಾರಗಳಿಗೆ ಬಂದರೆ, ಕಾಳುಮೆಣಸಿನಲ್ಲಿ ನಾವು ಈಗಾಗಲೇ ಹೇಳಿದಾಗೆ, ಇನ್ನೇನು ಸಂಕ್ರಾಂತಿ ಹತ್ತಿರಕ್ಕೆ ಬಂತು, ಸಂಕ್ರಾಂತಿ ಹತ್ತಿರಕ್ಕೆ ಬಂತು ಅಂದರೆ ವಾತಾವರಣದಲ್ಲಿ ಸ್ವಲ್ಪ ತೇವಾಂಶ ಕಡಿಮೆಯಾಗಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಚಳಿ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಒಣ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಕಾಳುಮೆಣಸಿನ ಬೆಳೆಗೆ ನೀರನ್ನು ಕೊಡೋದು ಬಹಳ ಮುಖ್ಯ. ಇಲ್ಲೆಲ್ಲಿ ನೀರಿನ ಒಂದು ಸೌಲಭ್ಯ ಇರುತ್ತೆ, ಬಳ್ಳಿಗಳಿಗೆ ನೀರು ಕೊಟ್ಟರೆ ಇನ್ನೂ ಈಗ ಬಲಿತಾ ಇರುವಂಥ ಕಾಯಿಗಳಿರ್ತಾವಲ್ಲ, ಬೀಜಗಳು, ಅವು ಚೆನ್ನಾಗಿ ಸದೃಢವಾಗಿ ತುಂಬಿಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಇದೊಂದು ಅಂಶವನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕು. ಜೊತೆಗೆ ಕರಿಮೆಣಸಿನ ಒಂದು ಕಾಳುಗಳು ಚೆನ್ನಾಗಿ ತುಂಬೋದಕ್ಕೆ ಈ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಬರುತ್ತೆ, ಒಂದು ಪೋಷಕಾಂಶ. ಅದರಲ್ಲಿ ಪೊಟ್ಯಾಷಿಯಂ ಅಂಶ ಇರುತ್ತೆ, ಮತ್ತು ಸಾರಜನಕದ ಅಂಶನೂ ಕೂಡ ಇರುತ್ತೆ. ಇದನ್ನು ಕೂಡ ಸಾಧ್ಯವಾದರೆ ಗೊಂಚಲುಗಳಿಗೆ ಸಿಂಪರಣೆ ಮಾಡೋದಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಶಿಫಾರಸು ಮಾಡ್ತಾರೆ. 1 ಕಿಲೋಗ್ರಾಮ್ನಷ್ಟು ಪೊಟ್ಯಾಷಿಯಂ ನೈಟ್ರೇಟನ್ನು 200 ಲೀಟ್ರ್ ನೀರು ಅಂದರೆ ಒಂದು ಬ್ಯಾರಲ್ ನೀರಿಗೆ ಹಾಕ್ಕೊಂಡು ಗೊಂಚಲಿಗೆ ಸಿಂಪರಣೆ ಮಾಡಬೇಕು. ಇದು ಒಂದು ಮುಖ್ಯವಾದ ವಿಚಾರ. ಈ ರೀತಿ ಮಾಡೋದ್ರಿಂದ ಕಾಳುಗಳು ಚೆನ್ನಾಗಿ ಬಲಿಯೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈಗ ಮೊದಲೇ ನಾವು ತಿಳಿಸಿದ್ದೀವಿ, ಬುಡದಲ್ಲಿ ಬರ್ತಾ ಇರುವಂಥ ಈ ಓಡು ಕವಲುಗಳು, ರನ್ನರ್ಸ್ ಅಂತೀವಲ್ಲ, ಅವನ್ನು ಅವರು ಕತ್ತರಿಸಿಕೊಂಡು ಅದನ್ನು ನರ್ಸರಿಗೂ ಕೂಡ ಬಳಸ್ಬೋದು. ಆಗ ನರ್ಸರಿ ಸಾಧಾರಣವಾಗಿ ಈ ಫೆಬ್ರವರಿ ಮಾರ್ಚ್ನಲ್ಲೇ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಈಗ ಅವನ್ನ ಒಂದು ಆಧಾರದ ಮರದ ಒಂದು ಬುಡಕ್ಕೆ ಸುತ್ತಬೇಕಾಗತ್ತೆ, ಸುತ್ತಬಹುದು, ಅಥವಾ ಅಲ್ಲೇನಾದರೂ ಒಂದು ಮರದ ಒಂದು ಕೊಂಬೆಯನ್ನು ನೆಟ್ಟು ಅದಕ್ಕೂ ಕೂಡ ಸುತ್ತಬಹುದು, ಹಬ್ಬಿಸ್ಬೋದು. ಹಬ್ಬಿಸ್ಬಿಟ್ಟು ಆಮೇಲೆ ನಾವು ಈ ನರ್ಸರಿ ಏನು ಸಸಿ ಮಡಿ ಮಾಡ್ಕೊಳ್ತೀವಲ್ಲ ಫೆಬ್ರವರಿ ಮಾರ್ಚಲ್ಲಿ, ಆ ಸಂದರ್ಭದಲ್ಲಿ ಒಂದು 2-3 ಗೆಣ್ಣಿನ ತುಂಡುಗಳನ್ನು ಮಾಡಿಕೊಂಡು ನೆಡಬೇಕಾಗತ್ತೆ. ಆ ನರ್ಸರಿಗಳನ್ನ ನೆಟ್ಟು ಸಸಿಗಳ ಉತ್ಪಾದನೆಯನ್ನು ಏನು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡ್ತಾರಲ್ಲ ನಮ್ಮ ರೈತ ಬಾಂಧವರು, ಅವರೇ ಸಸಿಗಳನ್ನು ಮಾಡ್ಕೊಳ್ಳೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಸಂದರ್ಭದಲ್ಲಿ ಏನಾದರೂ ಕೆಲವೊಂದು ಈ ಉಷ್ಣಾಂಶ ಹೆಚ್ಚಾಗೋದು ಏನಾದರೂ ಕಂಡುಬಂದರೆ, ಈ ಶಲ್ಕ ಕೀಟಗಳು ಅಂತೀವಿ, ಈ ಸ್ಕೇಲ್ಸ್ ಅಂತ, ಅವುಗಳ ಸಂಖ್ಯೆನೂ ಕೂಡ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಅವುಗಳ ಕಡೆಗೂ ಗಮನ ಕೊಡಬೇಕಾಗತ್ತೆ. ಇನ್ನು ಈ ರಸ್ತೆ ಪಕ್ಕದಲ್ಲಿರುವಂಥ ಬಳ್ಳಿಗಳನ್ನು ಸೂರ್ಯನ ಶಾಖದಿಂದ ರಕ್ಷಿಸೋದಕ್ಕೆ 3% ಸುಣ್ಣದ ದ್ರಾವಣವನ್ನು ಸಿಂಪಡಣೆ ಮಾಡೋದಕ್ಕೂ ಕೂಡ ಶಿಫಾರಸು ಮಾಡ್ತಾರೆ. ಯಾಕೆಂದರೆ ಬಳ್ಳಿಗಳಿಗೆ ಹೆಚ್ಚು ಸೂರ್ಯನ ಶಾಖ ತಗುಲಿದರೆ ಅವು ಕೂಡ ಒಂದು ರೀತಿ ಬಾಡೋ ಸಾಧ್ಯತೆ ಇರುತ್ತೆ. ಈ ಎಲ್ಲ ವಿಚಾರಗಳನ್ನು ನಮ್ಮ ಈ ಕರಿಮೆಣಸಿನ ಬೆಳೆಗಾರರು ಅನುಸರಿಸಬೇಕಾಗುತ್ತೆ. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ ಸರ್. ನಮ್ಮ ಸುತ್ತಲ ಪರಿಸರ ಹಾಳಾಗುತ್ತಿದೆ ಎಂದಾದರೆ ಅದಕ್ಕೆ ಕಾರಣರು ಯಾರು? ನಮ್ಮ ಸುಖ ಬಾಳ್ವೆಗೆ ಬೇಕಾದ ಗಾಳಿ, ನೀರು, ಮಣ್ಣು ಯಾರಿಂದ ಕಲುಷಿತಗೊಳ್ಳುತ್ತಿದೆ? ನಮ್ಮಿಂದಲೇ ತಾನೇ. ಮಣ್ಣು ಕಲುಷಿತಗೊಂಡರೆ ಆಹಾರದ ಕೊರತೆ, ನೀರಿನ ಕೊರತೆ, ಹವಾಮಾನ ವೈಪರೀತ್ಯ, ಕೃಷಿ ಜೀವನದಲ್ಲಿ ಏರುಪೇರು, ಹೀಗೆ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಮಣ್ಣಿಂದ ಬಂದ ಕಾಯಕ್ಕೆ ಮಣ್ಣಿನ ಬಗ್ಗೆ ಕಾಳಜಿ ಬೇಡವೇ? ಹರಿತಿ ಪ್ರಣ. ಮಣ್ಣಿನ ಫಲವತ್ತತೆಯ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಹೊಣೆ. ಮಣ್ಣಿನ ನಾಶ ಮನುಕುಲದ ನಾಶ. ಧರಣಿ ವಸುದೇ ವಸಂತ ವರ್ಣವಿಲೋಲೆ ಪ್ರಣಾಮಂ ಆತ್ಮ ಪ್ರಣಾಮಂ. ಆತ್ಮೀಯ ರೈತ ಬಾಂಧವರೇ, ಮತ್ತೆ ಈ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಾವು ನಮ್ಮೊಂದಿಗೆ ಸಂವಾದ ನಡೆಸಲು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 2285558, ಎಸ್ ಟಿ ಡಿ ಕೋಡ್ 08272. ಇನ್ನು ವಿನೋದ್, ಈ ಬೇಸಿಗೆಯಲ್ಲಿ ಈ ಅಡಿಕೆಯನ್ನ ಬಾಧಿಸುವಂಥ ಮುಖ್ಯವಾದ ಒಂದು ಪೀಡೆ ಅಂದರೆ ನುಸಿ ಪೀಡೆ. ಸಾಂಪ್ರದಾಯಿಕ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಸ್ವಲ್ಪ ಹೆಚ್ಚು ಬರುತ್ತೆ. ಇದು ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾದಂಥ ಸಂದರ್ಭದಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಈಗೀಗ ಕೊಡಗಿನಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಎಲ್ಲ ಸುಮಾರು ರೈತರನ್ನು ಕೇಳಿದಾಗಲೂ ತೋಟದ ಸುತ್ತ ಅಥವಾ ಎಲ್ಲೆಲ್ಲಿ ಭತ್ತದ ಕೃಷಿಯನ್ನು ಮಾಡೋದಕ್ಕೆ ಅವರು ಆಸಕ್ತಿ ತೋರಿಸ್ತಾ ಇಲ್ಲ ಅಂಥ ಕಡೆ ಅಡಿಕೆಗೆ ಹೋಗೋದು ಕಂಡುಬರ್ತಾ ಇದೆ ಪ್ರವೃತ್ತಿ. ಹಾಗಾಗಿ ಉಷ್ಣಾಂಶ ಜಾಸ್ತಿ ಆದಾಗ ಈ ನುಸಿ ಬಾಧೆ ಸಾಮಾನ್ಯವಾಗಿ ಕಂಡುಬರುತ್ತೆ. ನುಸಿಗಳು ಏನಂದ್ರೆ ಇವು ಕೀಟಗಳಲ್ಲ, ಇವು ಕೀಟ ಅಂತ ಕರೆಯಲ್ಲ, ಪೀಡೆ. ಕೀಟಗಳಿಗೆ ಸಾಧಾರಣವಾಗಿ 6 ಕಾಲುಗಳಿರ್ತವೆ, 3 ಜೊತೆ. ಇವಕ್ಕೆ 4 ಜೊತೆ ಕಾಲು ಇರ್ತವೆ, ಅಂದ್ರೆ 8 ಕಾಲುಗಳಿರ್ತವೆ. ಅದರಿಂದ ಇದನ್ನ ಕೀಟ ಅಂತ ಪರಿಗಣಿಸಲ್ಲ, ಪೀಡೆ ಅಂದ್ರೆ ಪೀಡೆ ಅಂತ ಇವನ್ನ ಪರಿಗಣಿಸ್ತಾರೆ. ಅಂದ್ರೆ ನಿರ್ಲಕ್ಷಿತ ತೋಟಗಳಲ್ಲೇ ಇವು ಹೆಚ್ಚಾಗಿ ಕಂಡುಬರುವಂತಹದ್ದು. ಮುಖ್ಯವಾಗಿ ಹಾನಿಯ ಲಕ್ಷಣಗಳು ಅಂದರೆ ಈ ನುಸಿಯ ಮೊಟ್ಟೆ ಮತ್ತು ಅದರಿಂದ ಹೊರಗಡೆ ಬಂದಂಥ ಎಲ್ಲ ಹಂತದ ಮರಿಗಳು ಕೂಡ ಈ ಅಡಿಕೆ ಗರಿ ಕೆಳಗ ಭಾಗದಲ್ಲೇ ಜೀವಿಸ್ತವೆ ಇವು. ಮತ್ತು ಈ ನುಸಿ ಬಾಧಿತ ಎಲೆಯ ಒಂದು ಕೆಳಭಾಗವನ್ನು ಬೆರಳಿನಿಂದ ಏನಾದರೂ ಒತ್ತಿದರೆ ಒಂದು ರೀತಿ ರಕ್ತದಂತೆ ಕೆಂಪಾಗಿರೋದನ್ನು ನಾವು ಕಾಣಬಹುದು. ಅದು ಒಂದು ಲಕ್ಷಣ. ಮತ್ತು ಇವು ಒಂದು ರೀತಿ ಬಾಯಿ ಸೂಜಿ ರೀತಿ ಇರುತ್ತೆ. ನಳಿಕೆಯಿಂದನೇ ಇವು ರಸವನ್ನು ಹೀರೋದ್ರಿಂದ ಹಳದಿ ಚುಕ್ಕಿಗಳು ಉಂಟಾಗ್ತವೆ ಈ ಅಡಿಕೆ ಗರಿಗಳಲ್ಲಿ. ಇದರಿಂದ ಆ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಇವುಗಳ ಬಾಧೆ ಹೆಚ್ಚಾದಾಗ ಗರಿಗಳು ಸೀಳ್ತವೆ ಮತ್ತು ಒಣಗಿ ಅವು ಸತ್ತೋಗ್ತವೆ ಗರಿಗಳು ಪೂರ್ಣವಾಗಿ. ಅದು ಮುಖ್ಯವಾದ ಒಂದು ಲಕ್ಷಣ. ಇನ್ನು ಎಲೆಗಳು ಗರಿಗಳು ಇಲ್ಲದೇ ಇದ್ದರೆ ಇಳುವರಿ ತಂತಾನೇ ಅದು ಕಡಿಮೆ ಅದೇ ಆಗುತ್ತೆ. ಇದಕ್ಕೆ ನಿರ್ವಹಣಾ ಕ್ರಮಗಳೇನಂದರೆ ಸರಿಯಾದಂಥ ಒಂದು ನೆರಡನ್ನು ಈ ಎಳೆ ವಯಸ್ಸಿನ ತೋಟಗಳಿಗೆ ಕೊಡಬೇಕಾಗತ್ತೆ. ಮುಖ್ಯವಾಗಿ ಇವು ಹೊಸ ತೋಟಗಳಂದರೆ ಎಳೆ ಗಿಡಗಳು, ಮಧ್ಯಮ ಒಂದು ವಯಸ್ಸಿನ ಗಿಡಗಳಿಗೆ ಹೆಚ್ಚಾಗಿ ಬರುತ್ತೆ. ಈ ಗರಿಗಳು ಬಲ್ತಾದ್ಮೇಲೆ ಸ್ವಲ್ಪ ಕಡಿಮೆ ಬರೋದು, ಆದರೆ ಎಲ್ಲೆಲ್ಲಿ ನಿರ್ಲಕ್ಷ್ಯ ಮಾಡಿರ್ತಾರಲ್ಲ ಅಂತಹ ಕಡೆಗಳಲ್ಲಿ ಹೆಚ್ಚು ಉಷ್ಣಾಂಶ ಇದ್ದಾಗ ಬರ್ತವೆ. ಮತ್ತು ಇನ್ನೊಂದೇನೆಂದರೆ ಈ ನುಸಿ ಬಾಧೆ ಕಂಡುಬಂದಾಗ ನಾವು ನುಸಿನಾಶಕ ಒಂದು ಸಿಂಪರಣೆಗೂ ಕೂಡ ಹೋಗ್ಬೋದು. ಅವಶ್ಯಕತೆ ಬಿದ್ದರೆ ಮತ್ತು ಹೆಚ್ಚು ತೀವ್ರತೆ ಇದ್ದರೆ ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ನಷ್ಟು ಡೈಕೋಫಾಲ್ ಅಂತ ಒಂದು ನುಸಿನಾಶಕ ಇದೆ, ಅದನ್ನು ಹಾಕ್ಕೊಂಡು ಸಿಂಪರಣೆ ಮಾಡಬಹುದು. ಅಥವಾ 0.5 ಮಿಲಿಲೀಟರ್ನಷ್ಟು ಪ್ರೊಪರ್ಗೇಟ್ ಅಂತ ಒಂದು ನುಸಿನಾಶಕ ಇದೆ, ಅದನ್ನು ಬಳಸ್ಕೋಬೋದು. ಇನ್ನೊಂದು 0.5 ಮಿಲಿಲೀಟರ್ನಷ್ಟು ಸ್ಪೈರೋಮಿಸಿಫೆನ್ ಅಂತ ಇದೆ, ಇದನ್ನು ಕೂಡ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಎಲೆಗಳು ಅಥವಾ ಗರಿಗಳ ಕೆಳಭಾಗ ಸಂಪೂರ್ಣ ತೊಯ್ಯೋ ರೀತಿಯಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಇದು ಒಂದು. ಇನ್ನು ತೆಂಗು ಎಷ್ಟು ಮಟ್ಟಿಗೆ ಇದೆ ಅಂತೀರಾ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ? ತೆಂಗಿನ ಬೆಳೆ ಇದೆಯಾ ಇಲ್ಲಿ? ಸಾಧಾರಣವಾಗಿದೆ ಸರ್. ಇದೆ ಅಲ್ವಾ? ಮನೆ ಖರ್ಚು ಬೇಕಷ್ಟು ಮಾಡ್ತಾ ಇದ್ದಾರೆ. ತೆಂಗಿನ ತೋಟಗಳು ಅಂತಂದ್ರೆ ಕುಶಾಲನಗರ ಆ ಕಡೆ, ಆ ಕಡೆ ಸ್ವಲ್ಪ ಇರ್ಬೋದು. ಅಲ್ಲಿ ಈ ತೆಂಗಿನ ನುಸಿಪೀಡೆ ಬಗ್ಗೆ ಅಂತೂ ಬಹಳ ಕೇಳೇ ಇದ್ದೀವಿ. ಸುಮಾರು ನಾವು 25 ವರ್ಷದಿಂದನೂ ತೆಂಗಿನ ನುಸಿಪೀಡೆ ಬಗ್ಗೆ ಕೇಳ್ತಾ ಇರ್ತೀವಿ. ಆದರೆ ಹಾವಳಿನೂ ಕೂಡ ಈ ಬೇಸಿಗೆಯಲ್ಲೇ ಜಾಸ್ತಿ ಆಗುತ್ತದು. ನಾವು ನೋಡಿರ್ತೀವಿ ತೆಂಗು ಸಾಧಾರಣವಾಗಿ ಹಸಿರಾಗಿ ಒಳ್ಳೆ ಶಿಸ್ತಾಗಿ ಇರುತ್ತೆ. ಈ ನುಸಿಪೀಡೆ ಬಂದಿರುತ್ತೆ, ತೆಂಗಿನ ತೊಟ್ಟಿರುತ್ತಲ್ಲ ಮೇಲ್ಗಡೆ, ಅಲ್ಲಿಂದ ಕೆಳಗಡೆ ಒಂದು ತ್ರಿಭುಜಾಕಾರವಾಗಿ ಅದು ಒಣಗಿದೆ, ತೆಲ್ಲಿಂದ ಏನಾದರೂ ಗೋಂದು ಸುರಿತಾ ಇರೋದು, ಬಹಳ ಅದರದ್ದು ಮೇಲ್ಗಡೆ ನಾರಿರುತ್ತಲ್ಲ ಬಹಳ ಗಟ್ಟಿಯಾಗಿರೋದು, ವಿರೂಪವಾಗಿದೆ ಅಂದರೆ ಅದು ನುಸಿಪೀಡೆ ಹಾವಳಿನೇ ಕಾರಣ. ಬಹಳ ಒಂದು ಅದು, ಮತ್ತು ತಿರುಳು ಕೂಡ ಬಹಳ ಗಾತ್ರದಲ್ಲಿ ಕಡಿಮೆ ಇರುತ್ತೆ. ಇದು ನುಸಿಪೀಡೆ ಒಂದು ಹಾವಳಿ ನೆನೆ. ಸೊ ಆದ್ದರಿಂದ ರೈತ ಬಾಂಧವರು ಈ ನುಸಿಪೀಡೆ ಒಂದು ನಿಯಂತ್ರಣದಲ್ಲಿ ವಿಶೇಷವಾಗಿ ತೆಂಗಿನ ಬೆಳೆಯಲ್ಲೂ ಕೂಡ ಆಸಕ್ತಿಯನ್ನು ವಹಿಸಬೇಕಾಗತ್ತೆ. ಇವು ಮುಖ್ಯವಾಗಿ ಈ ಎಳೆಕಾಯಿಗಳ ಮೇಲೆ ಹೆಚ್ಚು ದಾಳಿ ಮಾಡೋದು. ಎಳೆಕಾಯಿಗಳ ಮೇಲ್ಭಾಗ ತೊಟ್ಟಿರುತ್ತಲ್ಲ, ಪುಷ್ಪದಳದ ಒಳಗಡೆ ಸೇರಿಕೊಂಡು ರಸ ಇರ್ತವೆ. ಮುಖ್ಯವಾಗಿ ಕಾಯಿಗಳು ಬೆಳೆದಾಗೆ ನಾನು ಹೇಳಿದಾಗೆ ಒಂದು ತ್ರಿಕೋನಾಕಾರದ ಹಳದಿ ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ತವೆ, ಕಲೆಗಳು. ಆ ಬೆಳೆದಂತೆ ಅವೆಲ್ಲ ಒಣದಂತಾಗಿ ಒಂದು ರೀತಿ ಸಿಪ್ಪೆನೇ ಹೊರಟಾಗ್ಬಿಡುತ್ತೆ. ಮತ್ತು ಬಿರುಕುಗಳು ಉಂಟಾಗೋದು ಇದೆಲ್ಲನೂ ಕೂಡ ಇದೇ ಇರುತ್ತೆ. ಇನ್ನು ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಮಚ್ಚೆಯಂತಹ ಕಲೆಗಳಲ್ಲಿ ಉದ್ದನೆ ಬಿರುಕುಗಳು ಉಂಟಾಗಿ ಬಿರುಕುಗಳಿಂದ ಹೇಳ್ದಂಗೆ ಗೊಂದು ಅಂಟು ದ್ರವ ಕೂಡ ಬರ್ತಾ ಇರುತ್ತೆ. ನುಸಿ ಬಾಧೆ ಏನಾದ್ರು ತೀವ್ರವಾಗಿದ್ರೆ ಎಳೆಕಾಯಿಗಳೇ ಕೂಡ ಉದುರೋಗ್ತವೆ. ಆದ್ದರಿಂದ ನಾವು ಮುಖ್ಯವಾಗಿ ಈ ನುಸಿಪೀಡೆ ನಿಯಂತ್ರಣದ ಕಡೆಗೆ ಗಮನ ಕೊಡಬೇಕು ಅಂದರೆ ನಮ್ಮ ತೆಂಗಿನ ಮರಗಳನ್ನು ನಾವು ಒಂದು ಚೆನ್ನಾಗಿ ತಾಕತ್ತು ಮಾಡಬೇಕಾಗತ್ತೆ. ಅವನ್ನ ಒಂದು ರೀತಿ ನಿರ್ವಹಣೆ ಚೆನ್ನಾಗಿ ಮಾಡಬೇಕಾಗತ್ತೆ. ಇದಕ್ಕೆ ಮುಖ್ಯವಾಗಿ ಶಿಫಾರಸು ಮಾಡಿದಂಥ ಸಾರಜನಕ ರಂಜಕ ಗೊಬ್ಬರದ ಜೊತೆಗೆ ಸಾಧಾರಣವಾಗಿ 1.5 kg ಮ್ಯೂರೇಟ್ ಆಫ್ ಪೊಟ್ಯಾಷು, ಮತ್ತು 1 kg ಜಿಪ್ಸಮ್ಮು, 50 g ಬೋರಾಕ್ಸು, ಮತ್ತು 5 kg ಬೇವಿನ ಹಿಂಡಿ, ಇದನ್ನು 2 ಸಮಕಂತುಗಳಲ್ಲಿ ಕೊಡಬೇಕಾಗತ್ತೆ. ಒಂದು ಮಳೆಗಾಲದ ಪ್ರಾರಂಭದಲ್ಲಿ ಜೂನ್ನಲ್ಲಿ ಒಂದ್ಸರಿ, ಇನ್ನೊಂದು ಮಳೆಗಾಲ ಕಡಿಮೆ ಆದಾಗ ಅಕ್ಟೋಬರ್ನಲ್ಲಿ, ಈ 2 ಕಂತುಗಳಲ್ಲಿ ಕೊಡಬೇಕಾಗತ್ತೆ. ಈ ಸಂದರ್ಭದಲ್ಲೇ ಇದು ಹೆಚ್ಚಾಗಿ ಕಂಡುಬರುತ್ತೆ ನುಸಿಪೀಡೆ. ಹಾಗಾಗಿ ನೀರಿನಲ್ಲಿ ಕರಗುವಂಥ ಗಂಧಕಾಯ ಇರುತ್ತಲ್ಲ, ಅದು ನುಸಿನಾಶಕನೂ ಹೌದು. ಅದು ಹೇಗೆ ಒಂದು ರೋಗನಾಶಕನೂ ನುಸಿನಾಶಕವಾಗೂ ಕೂಡ ಕೆಲಸ ಮಾಡುತ್ತೆ. ಗಂಧಕ ಪ್ರತಿಲೀಟರ್ ನೀರಿಗೆ 5 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಈ ಗಂಧಕದ ಒಂದು ದ್ರಾವಣವನ್ನು ತೆಂಗಿನ ಗೊಂಚಲುಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಜೊತೆಗೆ ಈ ಬೇರಿನ ಮೂಲಕನೂ ಕೂಡ ಕೆಲವರು ಈ ಬೇವು ಮೂಲದ ಕೀಟನಾಶಕಗಳನ್ನು ಉಣಿಸ್ಬಹುದು. ಮೊದಲೆಲ್ಲ ರಾಸಾಯನಿಕಗಳನ್ನು ಶಿಫಾರಸು ಮಾಡ್ತಾಯಿದ್ರು, ಆದರೆ ಅದು ಪರಿಸರಕ್ಕೂ ಹಾನಿ ಮಾಡುತ್ತೆ, ಮತ್ತು ಒಂದು ತೆಂಗಿನ ಎಳನೀರನ್ನು ಕೂಡ ಕಲುಷಿತ ಮಾಡುತ್ತೆ. ಹಾಗಾಗಿ ಮುಖ್ಯವಾಗಿ 3-5 ml ಅಜಾಡೈರೆಕ್ಟಿನ್ ಅಂತ ಬರುತ್ತೆ, ಶೇಕಡ 1 ಸಾರತೆ ಅದು. ಪ್ರತಿ ಲೀಟರ್ ನೀರಿಗೆ ಇದನ್ನು 3-5 ml ಬೆರೆಸ್ಕೊಂಡು ನಾವು ಗೊಂಚಲಿಗೆ ಸಿಂಪಡಣೆ ಮಾಡ್ಬೋದು. ಗಂಧಕನೂ ಕೂಡ ಅದು ಸ್ವಾಭಾವಿಕವಾದ ವಸ್ತು, ಅದನ್ನು ಕೂಡ ಮಾಡ್ಬೋದು. ಇದ್ರ ಜೊತೆಗೆ ನೆಮಜಾಲ್ ಅಂತ ಒಂದು ಸಿಗುತ್ತೆ, ಇದಾದರೆ 7.5 ml. ಇಕೋನಿಮ್ ಪ್ಲಸ್ ಅಂತ ಬರುತ್ತೆ, ಒಂದು 10 ml, ಇದರಲ್ಲಿ ಯಾವುದಾದ್ರು ಒಂದನ್ನು ಇಷ್ಟೇ ಪ್ರಮಾಣದ ನೀರಿನಲ್ಲಿ ನಾವು ಮಿಶ್ರಣ ಮಾಡ್ಕೋಬೇಕು. ಮಿಶ್ರಣ ಮಾಡಿಕೊಂಡು ಈ ಒಂದು ಬೇವು ಆಧಾರಿತ ಒಂದು ನುಸಿನಾಶಕಗಳನ್ನು ನಾವು ತೆಂಗಿನ ಬೇರುಗಳ ಮೂಲಕ ಕೊಡಬೇಕಾಗತ್ತೆ. ಅಂದರೆ ಮಧ್ಯಮ ವಯಸ್ಸಾಗಿರುವಂಥ ಬೇರುಗಳು, ಅಂದರೆ ಬೇರುಗಳು ಎಳೆಯ ಬೇರುಗಳಾದರೆ ಒಂದು ರೀತಿ ಕೆನೆ ಬಿಳಿ ಬಣ್ಣಕ್ಕಿರುತ್ತೆ, ಕ್ರೀಮಿ ವೈಟ್ ಅಂತಾರೆ. ಇನ್ನೂ ಹಳೆ ಬೇರುಗಳು ಅಂದರೆ ಒಂಥರ ಅತಿ ಒಂದು ಕೊಳಕಾದಂಥ ಕೆಂಪು ಬಣ್ಣವನ್ನು ಹೊಂದಿರ್ತವೆ, ಅವು ಹಳೆಯ ಬೇರುಗಳು. ಅವೆರಡನ್ನು ಬಿಟ್ಟು ಒಂದು ಇಟ್ಟಿಗೆ ಕೆಂಪು ಬಣ್ಣದ ಬೇರುಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಹೇಳಿದ್ವಲ್ಲ ಈ ಪ್ರಮಾಣದ ಜೊತೆಗೆ ನೀರನ್ನು ಕೂಡ ಬೆರೆಸ್ಕೋಬೇಕು. 7.5 ml ಒಂದು ನೆಮೆಜಾಲು, ಅದಕ್ಕೆ 7.5 ml ನೀರು ತೊಗೋಬೇಕು. ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ತೆಗೆದುಕೊಂಡು ಆ ಒಂದು ಬೇರಿನ ತುದಿಯನ್ನು ಒಂದು ಒರೆ ಆಕಾರದಲ್ಲಿ ಕತ್ತರಿಸ್ಬೇಕು, 45 degree ಕೋನದಲ್ಲಿ ಕತ್ತರಿಸ್ಬಿಟ್ಟು ಈ ಒಂದು ದ್ರಾವಣ ಪೂರ್ಣವಾಗಿ ಮುಳುಗೋ ರೀತಿಯಲ್ಲಿ ಇಟ್ಟುಬಿಟ್ಟು ಕಟ್ಟಬೇಕಾಗತ್ತೆ. ಕಟ್ಟಿ ಸ್ವಲ್ಪ ಅದನ್ನ ಹಗುರವಾಗಿ ಮಣ್ಣಿಂದ ಮುಚ್ಚಿರಬೇಕು, ಅದು ಹೀರ್ಕೊಂಡಿದೆಯೋ ಇಲ್ಲವಂತ ನೋಡಬೇಕು. ಒಂದು 24 ಗಂಟೆ ಆದಮೇಲೆ ಅದು ಹೀರ್ಕೊಂಡಿದ್ರೆ ಸಾಕಾಗುತ್ತೆ, ಇಲ್ಲಾಂದರೆ ಇನ್ನೊಂದು ಹೊಸ ಬೇರಿಗೆ ಅದನ್ನ ನಾವು ಕೊಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಈ ಒಂದು ನುಸಿಗಳನ್ನು ನಾವು ನಿರ್ವಹಣೆ ಮಾಡ್ಬೋದು. ತೆಂಗಿನಲ್ಲಿ ಕೂಡ ಕೆಲವರು ತೆಂಗಿಗೆ ಉಪ್ಪನ್ನು ಕೂಡ ಹೆಚ್ಚಾಗಿ ಬಳಸ್ತಾರೆ. ಉಪ್ಪು ಸುಳಿ ಕಟ್ತಾರಲ್ವಾ? ಸುಳಿಗೂ ಕಟ್ತಾರೆ, ಮತ್ತೆ ಈಗ ಕೆಳಗಡೆ ಬುಡಕ್ಕೂ ಕೂಡ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ, 3-4 kg ಪ್ರಮಾಣದಲ್ಲಿ. ಅದು ಕೂಡ ಉಪಯೋಗ ಆಗ್ತಾ ಇದೆ ಅಂತ. ಅಂದ್ರೆ ಅದರಲ್ಲಿ ಸುಣ್ಣದ ಇದು ಸೋಡಿಯಂ ಅಂಶ ಇರುತ್ತೆ. ಸೋಡಿಯಂ, ಹೌದು. ಸೋಡಿಯಂ ಅಂಶ ಇರೋದ್ರಿಂದ ಅದು ಸ್ವಲ್ಪ ಮಣ್ಣನ್ನು ಮೃದು ಮಾಡ್ಬೋದು ಅಂತ ಅವ್ರದ್ದು ಇದು. ಮಣ್ಣನ್ನು ಮತ್ತು ತೇವಾಂಶವನ್ನು ಹೀರ್ಕೊಂಡು ಮಣ್ಣನ್ನು ಮೃದು ಮಾಡ್ಬೋದು ಅನ್ನೋದು ಒಂದಿದು. ಅಂದರೆ ಪ್ರತ್ಯಾಮ್ಲೀಯ ಒಂದು ಇದಿರುತ್ತೆ ಅದು, ಸುಣ್ಣ ಸೋಡಿಯಮ್ಮು ಅದರಲ್ಲಿ ಜಾಸ್ತಿ ಇರುತ್ತೆ. ಕ್ಷಾರೀಯ ಮಣ್ಣು ಅಂತೀವಲ್ಲ ಅದರಲ್ಲಿ ಜಾಸ್ತಿ ಇರುತ್ತಲ್ಲ, ಅದು ಸ್ವಲ್ಪ ಮೃದುವಾಗಲಿ ಅಂತ ಮಣ್ಣು ಅದನ್ನ ಬಳಸ್ಬೋದು. ಅದೊಂದು. ಆದರೆ ವಿಜ್ಞಾನಿಗಳು ಅಂತಾದ್ರಿಂದ ಉಪಯೋಗ ಇಲ್ಲ ಅಂತಲೇ ಹೇಳ್ತಾರೆ. ಅದು ಪೋಷಕಾಂಶ ಅಲ್ಲದೆ ಇದ್ರೂ ಉಪ್ಪಿದು ಉಪ್ಪಿನ ಇದದು. ಮತ್ತು ಈ ವಿದ್ಯುತ್ ವಾಹಕತೆ ಹೆಚ್ಚಾಗ ಸಾಧ್ಯತೆ ಇರುತ್ತೆ ಮಣ್ಣಿಂದು, ಅದರಿಂದ ಅದನ್ನ ಮಿತವಾಗಿ ಬಳಸೋದೇ ಒಳ್ಳೆಯದು. ಬಳಸೋದಾದರೆ ಸಾಂಪ್ರದಾಯಿಕವಾಗಿ ಯಾರು ಬಳಸ್ತಾ ಇದ್ದಾರೆ ಮಿತವಾಗೇ ಮಾಡೋದು ಒಳ್ಳೆಯದು. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ಮತ್ತೆ ಸಂವಾದ ಮುಂದುವರಿಸೋಣ. ಖಂಡಿತ. ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬರ ಧ್ಯೇಯ ಮಂತ್ರವಾಗಲಿ. ಇನ್ನು ಏಲಕ್ಕಿ ಬೆಳೆಯಲ್ಲಿ ನಾವು ಮುಖ್ಯವಾಗಿ ಈ ಮಳೆ ಬರೋವರೆಗೂ ಕೂಡ ಎಲ್ಲೆಲ್ಲಿ ನೀರಿನ ಒಂದು ಆಶ್ರಯ ಇರುತ್ತೆ, ನೀರು ಕೊಡೋದು ಬಹಳ ಮುಖ್ಯ. ಮತ್ತೆ ಕೊಯ್ಲು ಈಗೆಲ್ಲ ಮುಗಿದಿರುತ್ತೆ ಸಾಧಾರಣವಾಗಿ. ಮತ್ತೆ ಈ ಕಟ್ಟೆ ಬಂದಿರುವಂತ ಗಿಡಗಳನ್ನ ನಾವು ತೆಗೆದು ನಾಶ ಮಾಡಬೇಕು. ಈಗಾಗಲೇ ತಿಳಿಸಿದಾಗೆ ಮುಂಗಾರು ಪ್ರಾರಂಭವಾಗೋವರೆಗೂ ಕೂಡ ಒಂದು ತಿಂಗಳಿಗೆ ಒಂದು ಎರಡು ಸರಿ ಆದರೂ ಒಂದು 15 ದಿನಗಳ ಅಂತರದಲ್ಲಿ ನೀರು ಕೊಡೋದು ಬಹಳ ಮುಖ್ಯ. ಮತ್ತು ಈ ಸಂದರ್ಭದಲ್ಲಿ ಈ ಥ್ರಿಪ್ಸ್ ಕೀಟದ ಹಾವಳಿ ಏನಾದರೂ ಕಂಡುಬಂದರೆ ನಾವು ಫಿಪ್ರಾನಿಲ್ ಅಂತ ಒಂದು ಕೀಟನಾಶಕ ಸಿಗುತ್ತೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡ್ಬೋದು. ಅಂದರೆ ಇದು ಥ್ರಿಪ್ಸ್ ಕೀಟದ ಒಂದು ನಿಯಂತ್ರಣಕ್ಕೆ ಸ್ಪೈನಸ್ ಆ್ಯಡ್ ಅಂತ ಇದೆ, ಅದನ್ನಾದರೆ 1 ಲೀಟ್ರ್ ನೀರಿಗೆ 0.3 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡ್ಬೋದು. ಅದೇ ಕ್ವಿನಾಲ್ಫಾಸ್ ಅಂತ ಒಂದು ಕೀಟನಾಶಕ ಬರುತ್ತೆ, ಇದನ್ನು ವಿಶೇಷವಾಗಿ ಕಾಂಡ ಮತ್ತು ಕಾಯಿ ಕೊರಿಯುವಂಥ ಕೀಟದ ಹತೋಟಿಗೂ ಕೂಡ ಬಳಸ್ಕೋಬೋದು. ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಈ ಕೀಟಗಳ ಹಾವಳಿ ಈ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚೆ ಅಂತ ಹೇಳ್ಬೋದು. ಬಿಸಿಲಿನ ಒಂದು ದಗೆ ಹೆಚ್ಚಾದಾಗೆ ಇವುಗಳ ಹಾವಳಿ ಸ್ವಲ್ಪ ಹೆಚ್ಚಾಗುತ್ತೆ, ರೈತ ಬಾಂಧವರು ಇವುಗಳ ಕಡೆಗೆ ಗಮನ ಕೊಡಬೇಕಾಗುತ್ತೆ. ಇನ್ನು ನಮ್ಮ ಕಾಫಿ ಬೆಳೆಗಾರರು ಮುಖ್ಯವಾಗಿ ಕಾಫಿ ತೋಟಗಳಿಗೆ ಸುಣ್ಣ ಮತ್ತು ಈ ರಸಗೊಬ್ಬರದ ಶಿಫಾರಸನ್ನು ಪಡೆಯೋದಕ್ಕೆ ಮಣ್ಣಿನ ಮಾದರಿಗಳನ್ನು ತೆಗೆದು ಮಣ್ಣು ಪರೀಕ್ಷೆ ಮಾಡಿಸಿ ಅದರದ ಆಧಾರದ ಮೇಲೆ ಅವರು ಸುಣ್ಣವನ್ನು ಕೊಡಬೇಕಾಗತ್ತೆ. ನಂತರ ಈ ಮುಂಗಾರಿಗಿನ ಮುಂಚೆ ಕಳೆ ನಿಯಂತ್ರಣ ಮತ್ತು ಈ ಕೆಲವೊಂದು ತೋಟದಲ್ಲಿ ಕೆಲಸಗಳನ್ನು ಮಾಡಿದಾದಮೇಲೆ ಮಣ್ಣಲ್ಲಿ ತೇವಾಂಶ ಇದ್ದಾಗ ಸುಣ್ಣ ಕೊಟ್ಟು ಒಂದು ತಿಂಗಳಾದಮೇಲೆ ರಸಗೊಬ್ಬರ ಕೊಡಬೇಕಾಗತ್ತೆ. ಒಂದು ಮತ್ತು ಈ ರೋಬಸ್ಟ ತೋಟಗಳಲ್ಲಿ ನಾವು ಈ ಅನುತ್ಪಾದಕ ಗಿಡಗಳಿರ್ತಾವಲ್ಲ ಅದಕ್ಕೆ ಈಗ ಕಸಿ ಕೂಡ ಮಾಡಬಹುದು. ಕಸಿ ಮಾಡೋದಕ್ಕೆ ತಾಯಿ ಗಿಡಗಳನ್ನು ಆಯ್ಕೆ ಮಾಡ್ಕೊಳ್ಳೋದು. ಕಸಿ ಇನ್ನೂ ಸ್ವಲ್ಪ ಈಗ ಕೊಯ್ಲು ಇರೋದರಿಂದ ಅದು ಕಷ್ಟ ಆಗುತ್ತೆ, ಒಂದ್ಸರಿ ವಾತಾವರಣದಲ್ಲಿ ತೇವಾಂಶ ಇದ್ದಾಗಲೇ ಮಾಡೋದು ಒಳ್ಳೆಯದು ಕಸಿನ. ಈಗ ತಾಯಿ ಗಿಡಗಳನ್ನು ಆಯ್ಕೆ ಮಾಡ್ಕೋಬೋದು, ಮತ್ತು ಈ ಕಾಫಿ ಅರೇಬಿಕ ಕೊಯ್ಲು ಮುಗಿಯೋದಕ್ಕೆ ಬಂದಿದೆ, ಇನ್ನು ಕೊನೆಯ ಹಂತದ ಒಂದು ಕೊಯ್ಲು ನಡೀತಾ ಇರ್ಬೋದು ಅಂತ ನಾವು ಅಂದ್ಕೋಬೋದು. ಮತ್ತು ರೋಬಸ್ಟ್ ಅದು ಪ್ರಾರಂಭವಾಗಿರುತ್ತೆ. ಈ ಬ್ರೋಕಾ ಬಲೆಗಳನ್ನು ಕಾಫಿ ತೋಟದಲ್ಲಿ ನಾವು ಅಳವಡಿಸ್ಕೋಬೇಕಾಗತ್ತೆ ಈ ಬೆರಿ ಬೋರರ್ ನಿಯಂತ್ರಣದ ಸಲುವಾಗಿ. ಮತ್ತು ಕಾಫಿ ಕಣದ ಸುತ್ತಲೂ ಕೂಡ ಇವುಗಳನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ಈ ಚಳಿಗಾಲದಲ್ಲಿ ಎಲ್ಲೆಲ್ಲಿ ಈ ಕಡಿಮೆಗಳು ಇರ್ತವೆ ಅಲ್ಲಿ ಒಂದು ರೀತಿ ಮಂಜು ಮುಸುಕದ ಒಂದು ವಾತಾವರಣ ಇದ್ದಂಗೆ ಇರುತ್ತೆ ಬೆಳಗಿನ ಹೊತ್ತಿನಲ್ಲಿ. ಆ ಸಂದರ್ಭದಲ್ಲಿ ಇದು ಈ ತುಕ್ಕು ರೋಗ ಬರೋದಕ್ಕೆ ಒಂದು ಹಿತಕರವಾದಂಥ ವಾತಾವರಣ ಅಂತ ಹೇಳ್ಬೋದು. ಏನಾದರೂ ಈ ರೋಗ ಕಂಡುಬಂದರೆ ಈ ಒಂದು ಹೆಕ್ಸಾಕೊನಜೋಲ್ ಅಂತ ಒಂದು ಶಿಲೀಂದ್ರನಾಶಕ ಇದೆ, ಅಂತರ್ವ್ಯಾಪಿ ಶಿಲೀಂದ್ರನಾಶಕ. ಇದನ್ನು 1 ಬ್ಯಾರಲ್ ನೀರಿಗೆ 400 ಮಿಲಿಲೀಟ್ರ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ಸಿಂಪಡಣೆ ಮಾಡ್ಬೋದು. ಅಂದರೆ ತುಕ್ಕು ರೋಗ ಕಂಡುಬಂದಾಗ ಒಂದು ರೀತಿ ಎಲೆಗಳ ಮೇಲ್ಭಾಗದಲ್ಲಿ ಈ ಕೇಸರಿ ಬಣ್ಣದ ಕೆಂಪು ಮಿಶ್ರಿತ ಕೇಸರಿ ಬಣ್ಣದ ಕಲೆಗಳು ಕಂಡುಬರ್ತವೆ, ಅದು ತುಕ್ಕು ರೋಗದ ಮುಖ್ಯವಾದ ಲಕ್ಷಣ. ಮತ್ತು ಅರೇಬಿಕಾ ಕೊಯ್ಲು ಮತ್ತು ಸಂಸ್ಕರಣೆ ಮುಗಿಸ್ಬೇಕಾಗತ್ತೆ. ಮತ್ತು ಅರೇಬಿಕಾ ಕಾಫಿಯನ್ನು ಈ ಹನುಕುಲು ಅಥವಾ ಈ ಬೇರೆ ಒಂದು ಉಳಿಕೆ ಕಾಯಿಗಳನ್ನು ಬಿಡದ ಹಾಗೆ ನಾವು ಪ್ರತಿಯೊಂದು ಹಣ್ಣುಗಳನ್ನು ಕೂಡ ಸಂಗ್ರಹಿಸೋದು ಭಾಳ ಮುಖ್ಯ. ಇದ್ರ ಕಾಯಿ ಕೊರಕ ಒಂದು ಕಾಯಿಗಳನ್ನು ಅವು ಸೋಂಕು ರಹಿತವಾಗಿ ನಾವು ವಿಲೇವಾರಿ ಮಾಡಬೇಕಾಗತ್ತೆ. ರೋಬಸ್ಟಾದಲ್ಲಿ ಕೊಯ್ಲು ಮತ್ತು ಸಂಸ್ಕರಣೆಯನ್ನು ಪ್ರಾರಂಭ ಮಾಡೋಂಥವ್ರು ಮುಂದುವರಿಸ್ಬೋದು. ಮತ್ತು ಈ ಹನುಕಲನ್ನು ತಪ್ಪಿಸೋದಕ್ಕೆ ಅಂದರೆ ಕೆಳಗೆ ಬೀಳೋದನ್ನು ತಪ್ಪಿಸೋದಕ್ಕೆ ನಾವು ತಾಟುಗಳನ್ನೇ ಕೂಡ ಹಾಸಿಕೊಂಡೇ ಕೊಯ್ಲು ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕೆಳಗಡೆ ಬಿದ್ದಿರುವಂಥ ಹಣ್ಣುಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೋದು, ಆರಿಸ್ಕೋಬೋದು. ಇನ್ನೊಂದೇನು ಅಂತಂದರೆ, ಈಗ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾದ ಹಂಗೆ ಈ ಬೆಂಕಿ ಅನಾಹುತಗಳು ಕೂಡ ಪ್ರಾರಂಭವಾಗ್ತವೆ. ಆದ್ದರಿಂದ ಈ ತೋಟದ ಸುತ್ತ ಇರುವಂಥ ದಾರಿಗಳನ್ನು ನಾವು ಗುಡಿಸಿ ಅವನ್ನು ಸ್ವಚ್ಛ ಮಾಡಬೇಕಾಗತ್ತೆ. ಅಂದರೆ ಅಲ್ಲಿ ಈ ತರಗು ಇದೆಲ್ಲ ಬಿದ್ದಿರುತ್ತೆ, ಅದನ್ನು ತೆಗೆಯೋದ್ರಿಂದ ಬೆಂಕಿ ಬಿದ್ದರೂ ಕೂಡ ತೋಟಕ್ಕೆ ಹರಡೋದನ್ನು ಅಷ್ಟರ ಮಟ್ಟಿಗೆ ನಾವು ತಪ್ಪಿಸ್ಬೋದು. ಅದನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ಈಗ ಯಾರ್ಯಾರು ಈಗ ಈ ಕಾಫಿ ಬೀಜಗಳನ್ನು ಸಿದ್ಧಪಡಿಸ್ಕೊಂಡಿರ್ತಾರೆ, ಅವರು ಈ ಕಾಫಿ ಸಸಿ ಮಡಿಗಳನ್ನು ತಯಾರು ಮಾಡಿಕೊಂಡು ಬೀಜಗಳನ್ನು ಬಿತ್ತನೆ ಮಾಡೋದಕ್ಕೆ ಸೂಕ್ತವಾದಂಥ ಕಾಲ. ಇದ್ರ ಕಡೆಗೆ ನಮ್ಮ ರೈತ ಬಾಂಧವರು ಗಮನ ಕೊಡ್ಬೋದು. ಮತ್ತು ಎಲ್ಲೆಲ್ಲಿ ಹೊಸದಾಗಿ ತೋಟಗಳನ್ನು ಮಾಡಿಕೊಂಡು ಎಳೆ ಗಿಡಗಳಿರ್ತವೆ ಅಲ್ಲಿ ನೀರು ಕೊಡೋದನ್ನು ಪ್ರಾರಂಭ ಮಾಡ್ಬೋದು. ಮತ್ತು ಇನ್ನೊಂದು ಅಂತಂದರೆ ಈ ಮೀಲಿ ಬಗ್ ಅಂತ ಹೇಳ್ತೀವಿ, ಅದು ಏನಾದರೂ ಇದ್ದರೆ ಅದರ ನಿಯಂತ್ರಣದ ಕಡೆಗೂ ಗಮನ ಕೊಡಬೇಕಾಗತ್ತೆ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸುಬ್ರಹ್ಮಣ್ಯ ಅವರು, ಹೇಗಿದ್ದೀರಾ? ಹೇಗ್ ನಡೆದಿದೆ ನಿಮ್ಮ ಅರೇಬಿಕಾ ಕೊಯ್ಲು? ಆಯ್ತಾ? ಅರೇಬಿಕಾ ಇಲ್ಲ ಸರ್, ನಮಗೆ ರೋಬಸ್ಟ್ ಪ್ರಾರಂಭ ಆಗಿದೆಯಾ? ಸ್ಟಾರ್ಟ್ ಮಾಡಿದೀವಿ ಈಗ. ಗದ್ದೆ ಕೆಲಸ ಮುಗಿದೋಯ್ತಾ? ಗದ್ದೆ ಕೆಲಸ ಎಲ್ಲ ಮುಗಿತು ಸರ್. ಅದೇ ನೀವು ಇದು ತುಂಗ ಹಾಕೊಂಡಿದ್ವಿ ಅಂತ ಹೇಳಿದ್ರಿ. ತುಂಗ ತುಂಗ ಹಾಕಿದ್ವಿ ಸರ್. ಎಷ್ಟು ಇಳುವರಿ ಬಂದಿರಬಹುದು ಸುಬ್ರಹ್ಮಣ್ಯ ಅವರು? ನಮಗೆ ಒಂದು ಅಂದಾಜು ಒಂದು 5 ಎಕರೆ, 70 ಕ್ವಿಂಟಲ್ ಬಂದಿದೆ ಅಷ್ಟೇ. 70 ಕ್ವಿಂಟಲ್ ಅಂದ್ರೆ ಒಳಗೆ ಒಂದು 12-13 ಅಷ್ಟೇ ಬರೋದು. 11-14 ಕ್ವಿಂಟಲ್ ವರೆಗೂ ಸರಾಸರಿ ಬಂದಂಗೆ ಅಂತ ಹೇಳ್ತೀರಿ. ಈಗೆಲ್ಲ ಒಣಗಿಸಿ ಎಲ್ಲ ತುಂಬಿಟ್ಟಾಯ್ತಾ ಅದು? ಈಗ ಕಾಫಿ ಕಾಫಿದ ಪ್ರಾರಂಭ. ಮಳೆ ಬಂದು ಸ್ವಲ್ಪ ಅದೇ ಲೇಟ್ ಆಗಿತ್ತು. ಅಲ್ಲಿಂದ ಕಡೆ ಎಲ್ಲ ಮಿಷಿನಲ್ಲಿ ಮಾಡಿಸ್ಬಿಡೋದು. ರೋಬಸ್ಟ್ ಅದ್ದು ಯಾವಾಗ ಪ್ರಾರಂಭ ಮಾಡಿದ್ರಿ ಕೊಯ್ಲು? ಈಗ ಮೊನ್ನೆ 5 ಡೇಸ್ ಆಯ್ತು ಅಷ್ಟೇ. 5 ಡೇಸ್ ಆಯ್ತು. ಇನ್ನು ಎಷ್ಟು ದಿನ ಮುಂದುವರಿಬಹುದು ಅಂತೀರಿ? ಪೂರ್ತಿ ಅದಾಗಿಲ್ಲ, ಕಾಫಿ ಫಸಲು ಸ್ವಲ್ಪ ಕಡಿಮೆ ಇಷ್ಟಲ್ಲ. ಹಣ್ಣು ಮಾತ್ರ ಈಗ ಆಯ್ಕೆ? ಇಲ್ಲ ಇಲ್ಲ, ಅದೇನಿಲ್ಲ, ಅದು ಕಷ್ಟ ಸರ್. ಎಲ್ಲ ಒಂದೇ ಸರಿ ಮಾಡ್ಬೇಕು ಅಂತ? ಒಂದೇ ಸಲ ರೈಟ್ ಮಾಡ್ತೀವಿ. ಅದಕ್ಕೆ ಒಂದು ಪ್ಲಾನ್ ಹಾಕಿದೀವಿ, 1 ವೀಕ್ ಮಾಡಿ 1 ವೀಕ್ ನಿಲ್ಸೋದು. ಸ್ವಲ್ಪ ಈ ಎರತ ಕೆಲಸ ಎಲ್ಲ ಬಾಕಿ ಇದೆ, ಹೊಸ ಗಿಡ ಎಲ್ಲ ಹಾಕಿದೀವಿ. ಅದೇ 1 ವೀಕ್ ಅದು ಬಿಡುವಾಗ ಸ್ವಲ್ಪ ಹಣ್ಣಾಗುತ್ತೆ, ಕಾಳು ಸ್ವಲ್ಪ ಇದಾಗುತ್ತೆ. ಅಲ್ಲ, ನೀವು ಒಂದ್ಸರಿ ಕೊಯ್ಲಾದ್ಮೇಲೆ ಆದ್ರೂ ವಿಂಗಡಿಸ್ಕೋಬೇಕಾಗತ್ತಲ್ವಾ ಸ್ವಲ್ಪ ಪೂರ್ಣವಾಗಿ ಹಣ್ಣಾಗಿರೋದು ಇದೆಲ್ಲ? ಅದೇ ಬರೀ ಹಣ್ಣು ಕುಯ್ ಪಲ್ಪ್ ಮಾಡೋದಾದ್ರೆ ಬರೀ ಹಣ್ಣು ಕುಯ್ಬಹುದು. ಇದಕ್ಕೆ ನಾವು ಚೆರಿ ಮಾಡೋದಲ್ವಾ? ಸರಿ ಸರಿ ಸರಿ, ನೀವು ಚೆರಿನೇ ಇದ್ರಲ್ಲಿ ಮಾಡ್ತೀರಿ? ಹೌದು. ಅಲ್ಲ, ಚೆರಿನಲ್ಲೂ ಕೂಡ ಇನ್ನೂ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಅದನ್ನು ಕಷ್ಟ ಅಲ್ಲ? ಅದು ಒಂಥರ ಪಿಂಕ್ ಕಲರ್ ಬರಬೇಕು, ಇಲ್ಲದ್ರೆ ಬೀಜ ಅಷ್ಟು ಕ್ವಾಲಿಟಿ ಇರೋದಿಲ್ಲ. ಸರಿ ಸುಬ್ರಹ್ಮಣ್ಯ ಅವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು, ಕೊನೆಗೆ ಮಾಡಿದ್ದೀರಿ, ಧನ್ಯವಾದಗಳು. ಧನ್ಯವಾದಗಳು. ವಿನೋದ್, ಈಗ ಪೇಟೆ ಧಾರಣೆಯನ್ನು ಹೇಳ್ತೀರಾ? ಖಂಡಿತ ಸರ್. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,600 ರೂಪಾಯಿಯಿಂದ 23,000 ರೂಪಾಯಿ, ಅರೇಬಿಕಾ ಚೆರಿ 12,300 ರೂಪಾಯಿಯಿಂದ 13,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,800 ರೂಪಾಯಿಯಿಂದ 19,400 ರೂಪಾಯಿ, ರೋಬಸ್ಟಾ ಚೆರಿ 10,900 ರೂಪಾಯಿಯಿಂದ 11,200 ರೂಪಾಯಿ. ಸರಿ, ಇನ್ನು ನಮ್ಮ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರಗಳು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ಕೇಳಿದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜಂಪೆನ ವಿವರ: ನಗರಸಭೆ ವ್ಯಾಪ್ತಿನ ಕರ್ಮಂಗೇರಿ ಗ್ರಾಮ ಹತ್ತಿರದ ಉಕ್ಕುಡಲಿ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆ ಅಡಿನ ಮನೆ ನಿರ್ಮಾಣಕ್ಕೆ ಶಾಸಕರು ಡಾ ಮಂತರಗೌಡ ಅವು ಇಂದು ಖುದ್ದಾಗಿ ಚಾಲನೆ ನೀಡಿದ. ಸುಮಾರು 90 ಲಕ್ಷ ರೂಪಾಯಿ ವೆಚ್ಚಲಿ ನೆಲ ಮಾಡಿ ಸೇರಿ 3 ಅಂತಸ್ತಿನ 12 ಮನೆಗ ಸೇರಿ ಇದ್ದದೆ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆಗೆ ಶಾಸಕರು ಇಂದು ಭೂಮಿ ಪೂಜೆ ನೆರವೇರಿಸಿಕೊಟ್ಟು ಈ ಹೊತ್ತುಲಿ ಮಾತನಾಡಿದ ಶಾಸಕರು, ಸರ್ಕಾರಿ ಪೌರ ಕಾರ್ಮಿಕರಿಗೆ ಅವಶ್ಯ ಮೂಲಭೂತ ಸೌಲಭ್ಯ ಕಲ್ಪಿಸುವ ಬಗ್ಗೆಲಿ ಜಾಸ್ತಿ ಕಾಳಜಿ ವಹಿಸಿದೆ ಅಂತ ಅವು ಹೇಳಿದೋ. ಪೌರ ಕಾರ್ಮಿಕರು ಯಾಗೋಳು ಪೇಟೆ ಪಟ್ಟಣ ಪ್ರದೇಶನ ಮನಾರಕ್ಕೆ ದುಡಿದವೆ. ಇವಕ್ಕೆ ಮೂಲ ಸೌಲಭ್ಯ ಒದಗಿಸಕು ಈ ಬಗೆಲಿ ಶೀಘ್ರ ಮನೆ ನಿರ್ಮಾಣದ ಕಾಮಗಾರಿ ಶುರು ಮಾಡಿ ಪೂರ್ಣಗೊಳಿಸಕೂತ ಅವು ಶಾಸಕರು ಮಾತಾಡ್ದೋ. ಪೈಸಾರಿ ಜಾಗಲಿ ವಾಸ ಇರುವವಕ್ಕೆ ಜಾಗ ಹಕ್ಕುಪತ್ರ ನೀಡೋಕು, ನಿವೇಶನ ರೈತರಿಗೆ ನಿವೇಶನ ಒದಗಿಸುವಂತಾಕೂತ ಕಿವಿಮಾತು ಕೊಟ್ಟೋ. ಈ ಹೊತ್ತುಲಿ ಮಡಿಕೇರಿ ನಗರಸಭೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ರಾಜೇಶ್ ಯಲ್ಲಪ್ಪ ಸೇರಿದಂಗೆ ಬ್ಯಾರೆ ಬ್ಯಾರೆ ಇದಕ್ಕೆ ಸಂಬಂಧಪಟ್ಟವು ಕೂಡಿಯಾಡಿದ್ದೋ. ಸಾರ್ವಜನಿಕರ ತೊಂದರೆ ತಾಪತ್ರೆನ ಇತ್ಯರ್ಥಪಡಿಸಿಕೆ ಅಧಿಕಾರಿಗ ಶ್ರಮ ವಹಿಸಿಕೆ ಲೋಕಾಯುಕ್ತ ಉಪಾಧೀಕ್ಷಕರು ಕೆಸಿ ಪ್ರಕಾಶ್ ಅವು ಸೂಚನೆ ಕೊಟ್ಟೋಳೋ. ಇಂದು ನಡೆದ ಪ್ಯಾಟೆನ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ದೂರು ಅರ್ಜಿ ಸ್ವೀಕರಿಸಿ ಅವು ಮಾತಾಡ್ದೋ. ಎಲ್ಲಾ ಕಚೇರಿಲಿ ಲೋಕಾಯುಕ್ತ ಕಾಯ್ದೆನ ಮಾಹಿತಿ ಫಲಕನ ಕಡ್ಡಾಯ ಆಗಿ ಅಳವಡಿಸಕು ಯಾವುದೇ ಕಾರಣಕ್ಕೆ ವಿಳಂಬ ಮಾಡಿಕೆ ಆಗದತ್ತ ಅವು ಸೂಚನೆ ಕೊಟ್ಟೋಳೋ. ಕಂದಾಯ ಪಂಚಾಯತ್ ರಾಜ್ ಸ್ಥಳೀಯ ಸಂಸ್ಥೆಗೆ ಸೇರಿದಂಗೆ ಬ್ಯಾರೆ ಬ್ಯಾರೆ ಇಲಾಖೆಯಿಂದ ಸಾರ್ವಜನಿಕರು ತಮ್ಮ ಚಾಕ್ರಿಗೆ ಭೇಟಿ ನೀಡುವೆ. ಇದರಿಂದ ಸಾರ್ವಜನಿಕರಿಗೆ ಸ್ಪಂದಿಸಿ ಚಾಕ್ರಿ ಮಾಡಿದು ಅಧಿಕಾರಿ ಮತ್ತೆ ಸಿಬ್ಬಂದಿಗಳ ಜವಾಬ್ದಾರಿಯಾಗುತ್ತ ಅವು ಕಿವಿಮಾತು ಕೊಟ್ಟೋ. ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಪಶುಪಾಲನೆ, ಕಾರ್ಮಿಕ ಇಲಾಖೆ, ಶಾಲಾ ಶಿಕ್ಷಣ, ವಿದ್ಯಾರ್ಥಿ ನಿಲಯದ ಸ್ವಚ್ಛತೆ ಬಗೆಲಿ ಬ್ಯಾರೆ ಬ್ಯಾರೆ ಇಲಾಖೆಗೆ ಸಂಬಂಧಪಟ್ಟಂಗೆ ಮಾಹಿತಿ ಪಡೆದೋ. ಈ ಕಾರ್ಬಾರ್ಲಿ ತಾಲೂಕು ಮಟ್ಟದ ಅಧಿಕಾರಿಗ ಇದ್ದೋ. ಮಡಿಕೇರಿ 66x11 kV ವಿದ್ಯುತ್ ಉಪ ಕೇಂದ್ರದಿಂದ ಹೊರಹೋವ ಜಿಟಿ ರಸ್ತೆ ಫೀಡರ್ಲಿ ರಿಪೇರಿ ಕೆಲಸ ಇರದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬುತ್ತು 5 ಗಂಟೆಗೆ ಮುಟ್ಟ ಮಡಿಕೇರಿ ಜಲಾಶ್ರಯ ಬಡಾವಣೆ, ಜಯನಗರ, ಅಶೋಕ್ಪುರ ಜಿಟಿ ರಸ್ತೆ, ಮಂಗಳಾದೇವಿ ನಗರ, ಅರಣ್ಯ ಭವನ, ಚೈನ್ ಗೇಟ್ ಇಲ್ಲಿ ವಿದ್ಯುತ್ ಇರದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸಿಸ್ಕ್ ಅಧಿಕಾರಿಗ ಕೇಳಿಕೊಂಡಳು. ಕೊಡಗು ಗೌಡ ವಿದ್ಯಾಸಂಘ ಹಂಗೆ ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಇವರ ಕೂಡುಕೂಟಂದ ಪ್ರತಿಭಾ ಪುರಸ್ಕಾರ ಮತ್ತೆ ಸನ್ಮಾನ ಮಾಡುವ ಜಂಬರ ಜನವರಿ 12ರಂದು ಹೊತ್ತಾರೆ 10 ಗಂಟೆಗೆ ಕೊಡಗು ಗೌಡ ಸಮಾಜದಲ್ಲಿ ನಡೆದಿದೆ. ಕರ್ನಾಟಕ ಅರೆ ಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಸದಾನಂದ ಮಾವುಜಿ, ಕೊಡಗು ಗೌಡ ವಿದ್ಯಾಸಂಘದ ಅಧ್ಯಕ್ಷರು ಅಂಬೇಕಲ್ ನವೀನ್ ಕುಶಾಲಪ್ಪ ಸೇರಿದಂಗೆ ಇನ್ನೂ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗದ 2024ನೇ ವರ್ಷದಲ್ಲಿ ಹಂಚಿದ್ದ ವಿಕಲಚೇತನರ ಬಸ್ ಪಾಸ್ಗ ಫೆಬ್ರವರಿ 28ಕ್ಕೆ ಮುಟ್ಟ ವಿತರಣೆ ಮಾಡಲಾಗುತ್ತು. ಹೊಸದಾಗಿ ಪಾಸ್ನ ಪಡ್ಕಂಬಕ್ಕೆ ಅರ್ಜಿ ಹಾಕುವವು ಸೇವಾ ಸಿಂಧು ಪೋರ್ಟಲ್ಲಿ ಎಲ್ಲಾ ದಾಖಲೆಯೊಟ್ಟಿಗೆ ಅರ್ಜಿನ ಹಾಕಕ್ಕೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿನ ಸಂಪರ್ಕಿಸಕ್. ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆ ಕಡೆಯಿಂದ ರಾಜ್ಯ ವಲಯ ಕ್ರೀಡಾಶಾಲೆ ಕ್ರೀಡಾ ವಸತಿ ನಿಲಯಗಳಿಗೆ 2025-26ನೇ ಸಾಲಿನ 8ನೇ ತರಗತಿ ಮತ್ತೆ ಶುರುವಿನ ಪಿಯುಸಿಗೆ ಜನವರಿ 16ರಂದು ಮಡಿಕೇರಿ ತಾಲೂಕಿನ ಪ್ಯಾಟಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ, ಜನವರಿ 17ರಂದು ಸೋಮರಪೇಟೆ ಮತ್ತೆ ಕುಶಾಲನಗರ ತಾಲೂಕಿನಲ್ಲಿ ಕೂಡಿಗೆ ಕ್ರೀಡಾಶಾಲೆಯಲ್ಲಿ, ಜನವರಿ 18ರಂದು ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕಿನವಕ್ಕೆ ಪೊನ್ನಂಪೇಟೆ ತಾಲೂಕಿನ ಮಿನಿ ಕ್ರೀಡಾಂಗಣದಲ್ಲಿ ಪ್ರತಿಭಾನ್ವಿತ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಸೋಮರಪೇಟೆ ತಾಲೂಕು ಹೋಮ್ಸ್ಟೇ ಅಸೋಸಿಯೇಷನ್ ಪದಾಧಿಕಾರಿಗ ಪ್ರವಾಸೋದ್ಯಮ ಬಗೆಲಿ ಶಾಸಕ ಮಂತರಗೌಡ ಅವರನ್ನ ಶಾಸಕರ ಕಚೇರಿಯಲ್ಲಿ ಖುದ್ದಾಗಿ ಭೇಟಿ ಮಾಡಿದೋ. ಅಲ್ಲಿಂದ ಪದಾಧಿಕಾರಿಗ ತಾಲೂಕಿನಲ್ಲಿದ್ದ ಪ್ರವಾಸಿ ತಾಣಗಳಿಗೆ ಮೂಲಭೂತ ಸೌಕರ್ಯ ರಸ್ತೆ ಸೇರಿದಂಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಹಂಗೆ ಮನವಿ ಮಾಡಿಕೊಂಡಳು. ಅಲ್ಲಿಂದ ಶಾಸಕರು ಹಂತ ಹಂತ ಆಗಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಅನುದಾನ ತರಲಾದೆ

ಕೊಡವ ಕ್ರಿಕೆಟ್ ಅಕಾಡೆಮಿರ ಒತ್ತೋರ್ ಮೇಲೆ ನಡಪಂತ ಇವತ್ತ ಮೂರನೇ ಕಲತರ ಕ್ರಿಕೆಟ್ ನಮ್ಮೆ ಏಪ್ರಿಲ್ 6 ಶುರುವಾಪ ಅಂದ್ರೆ ಚಕ್ಕೆರೆ ಕ್ರಿಕೆಟ್ ಕಪ್ ಅಧ್ಯಕ್ಷ ಚಕ್ಕೆರೆ ಚಂದ್ರಶೇಖರ್ ಅರಿಚಿಟತ್ ಈ ಮೀದ ಸುದ್ದಿಗೋಷ್ಠಿ ನರ್ತಿನ ತಕ್ಕ ಪರಂದ ಅವು ಹುದಿಕೇರಿ ಹೈಸ್ಕೂಲ್ ಪಿಂಜ ಪ್ರೈಮರಿ ಸ್ಕೂಲ್ ಪರಂಬಲ ನಡಪ ಈ ಕಾಳಿ ಕೂಟತ್ ಆ ಮಕ್ಕಳ 300 ಪಿಂಜ ಪೊಮ್ಮಕ್ಕಳ 100 ತಂಡ ಕೂಡಿಯಾಡುವ ಇರಾದೆ ಉಂಡು ಎಂದು ಎಣ್ಣಿತ್ತು. ಕಳಿ ನಮ್ಮ ಲೋಗೋ ಬಿಡುಗಡೆ ಕಾರ್ಯಕ್ರಮ ಇದೆ ಪತ್ತೊಂಬತ್ತಾಂಗ್ ಅಂಜಿಕೇರಿ ನಡುಕಾಡುವನ್ನ ಹುದಿಕೇರಿ ಕೊಡವ ಸಮಾಜತ್ತು ಪಲಕ 10 ಗಂಟೆಗೆ ನಡಪಾದ ಅರಿಚಿಟತ್. ಕೊಡವ ಕ್ರಿಕೆಟ್ ಅಕಾಡೆಮಿರ ಅಧ್ಯಕ್ಷ ಕೀರ್ತಿ ಎಂಡ ಕಾರ್ಸನ್ ಕಾರ್ಯಪತಕ್ಕೆ ಪರಂದಿತ್ತು ಈ ಕ್ರಿಕೆಟ್ ನಮ್ಮಲ್ಲಿ ದಾಖಲೆ ತಂಡ ಕೂಡಿಯಾಡುವ ಇರಾದೆ ಉಂಡು ಎಂದು ಅರಿಚಿಟತ್. ಚಕ್ಕರ ಒಕ್ಕ